ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಕೇಳಿ ಕೃಷಿರಂಗ. ಇಂದಿನ ಕೃಷಿರಂಗದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಬೇರುಹುಳು ನಿರ್ವಹಣೆ ಕುರಿತು ಡಾಕ್ಟರ್ ಜಿಕೆ ರಾಮೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಮೊದಲಿಗೆ ಜಾಹೀರಾತುಗಳು. ಏನ್ ಶೇಷಪ್ಪ, ಮೊಬೈಲ್ ನೋಡ್ಕೊಂಡ್ ಕೂತಿದ್ಯಾ? ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ, ಸೀದಾ ಅಕೌಂಟ್ಗೆ ಬರ್ತದ? ಹೋ ಮೇಸ್ಟ್ರೇ. ಹಂಗಾದ್ರೆ ಆಫೀಸ್ ಇಂದ ಆಫೀಸ್ಗೆ ಅಲಿಯೋದು ತಪ್ತು ಅನ್ನು. ಹೌದು ಮೇಸ್ಟ್ರೇ, ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ ಬಿಜೆಪಿ ಸರ್ಕಾರ 4,000, ಒಟ್ಟು 10,000 ಕೊಡ್ತಾವ್ರೆ. ವಾ ನೋಡಿ ಮೇಸ್ಟ್ರೇ, ಬಂದೇ ಬಿಡ್ತು ದುಡ್ಡು. ಟೈಮ್ ಅಂದ್ರೆ ಟೈಮ್ ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಗೆ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹೀ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೆ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೆ? ನಹೀ ಮಾನೆ ತೋ ಉಪಭೋಕ್ತಾ ಕೆ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇನ್ ಕರೆಂಗೆ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತಿ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ ಹೋತಾ ಹೈ. ನಾ ಹುವಾ ತೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೆ ಹೈ. ಸಮಜ್ ಗಯಿ, ಉಪಭೋಕ್ತಾ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ನಮಸ್ಕಾರ ಡಾಕ್ಟರ್ ರಾಮೇಗೌಡ ಅವರು. ನಮಸ್ಕಾರ ಸರ್. ನಾವು ಕೃಷಿಯನ್ನು ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೇವೆ, ಅದರಲ್ಲಿ ಈ ಕೀಟಪೀಡೆಗಳ ಸಮಸ್ಯೆ ಕೂಡ ಬಹಳ ಮುಖ್ಯವಾದ ಮುಖ್ಯವಾದದ್ದು. ಹೌದು, ಆ ವಿವಿಧ ಬೆಳೆಗಳಲ್ಲಿ ವಿವಿಧ ಜಾತಿಯ ಒಂದು ಕೀಟಪೀಡೆಗಳು ಬರುತ್ತವೆ. ಮುಖ್ಯವಾಗಿ ಈಗ ನಮಗೆ ಈ ಭೂಮಿಯ ಮೇಲ್ಮಟ್ಟದಲ್ಲಿ ಬರುವಂತಹ ಕೀಟಪೀಡೆಗಳಾದರೆ ನಾವು ಸುಲಭವಾಗಿ ಗುರುತಿಸಬಹುದು, ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬಹುದು. ಆದರೆ ಕೆಲವೊಂದು ಕೀಟಪೀಡೆಗಳು ಈ ಭೂಮಿಯ ಕೆಳಗಡೆ ಇರುವಂತಹ ಭಾಗಗಳಿಗೆ, ವಿಶೇಷವಾಗಿ ಬೇರುಗಳಿಗೆ ಹಾನಿ ಮಾಡುವಂತಹ ಕೀಟಪೀಡೆಗಳು ಕೂಡ ಇದಾವೆ ಅಂತ ನಾವು ಕೇಳಿದೀವಿ. ಅದರಲ್ಲಿ ಗೊಣ್ಣೆ ಹುಳುಗಳು ಬಹಳ ಮುಖ್ಯ ಅಂತ ತಾವು ಹೇಳ್ತಾ ಇದ್ದೀರಿ ತಜ್ಞರು. ಇವು ಕೃಷಿ ಬೆಳೆಗಳಿಗೆ ಅಲ್ಲದೆ ತೋಟಗಾರಿಕಾ ಬೆಳೆಗಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರುತ್ತವೆ ಅಂತ ತಾವು ಹೇಳ್ತಾ ಇರ್ತೀರಿ. ಇವತ್ತು ವಿಶೇಷವಾಗಿ ತಾವು ತೋಟಗಾರಿಕಾ ಬೆಳೆಗಳಲ್ಲಿ ಈ ಗೊಣ್ಣೆ ಹುಳುಗಳು ಯಾವ ರೀತಿ ಕಾಟ ಕೊಡ್ತವೆ, ಅವುಗಳ ಒಂದು ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಾವು ಪರಿಚಯ ಮಾಡಿಕೊಡ್ಬೇಕು. ಖಂಡಿತ. ಮೊದಲಿಗೆ ನಮ್ಮ ರೈತರಿಗೆ ಅರ್ಥ ಆಗೋ ರೀತಿಯಲ್ಲಿ ಈ ಗೊಣ್ಣೆ ಹುಳುಗಳು ಅಂದ್ರೆ ಏನು, ಇವು ನಮ್ಮ ಕೃಷಿ ಬೆಳೆಗಳಿಗೆ ಯಾವ ರೀತಿ ಹಾನಿ ಮಾಡ್ತವೆ ಅಂತ ಒಂದು ಪರಿಚಯ ಮಾಡಿಕೊಡ್ತೀರ? ಖಂಡಿತ ಸರ್. ಗೊಣ್ಣೆ ಹುಳುಗಳು ಅಂತಂದ್ರೆ ಇದು ಒಂದು ದುಂಬಿ ಜಾತಿಗೆ ಸೇರಿದಂತ ಒಂದು ಕೀಟ. ಇದು ಎರಡು ಹಂತದಲ್ಲಿ ನಮ್ಮ ಬೆಳೆಗಳನ್ನ ತೊಂದರೆ ಮಾಡ್ತದೆ. ಒಂದು ಪ್ರೌಢ ಹಂತ, ಯೂಶ್ವಲಿ ಇದು ಏಪ್ರಿಲ್ ನಿಂದ ಜೂನ್ ಅಥವಾ ಜುಲೈ ತಿಂಗಳ ಒಂದು 4 ತಿಂಗಳಷ್ಟೇ ನಮಗೆ ಕಾಣಿಸುವಂತ ಒಂದು ಕೀಟ. ಈ ಹಂತದಲ್ಲಿ ಇದು ಬಹುತೇಕ ಹೆಚ್ಚಾಗಿ ಬೇವಿನ ಮರ ಅಥವಾ ಜಾಲಿ ಮರ ಅಥವಾ ನೇರಳೆ ಮರ ಅಥವಾ ಹೊಂಗೆ ಮರ ಅಥವಾ ಮಹಾಗನಿ ಮತ್ತು ಇತ್ತೀಚೆಗೆ ಎಬ್ಬೆವು ಇವುಗಳಲ್ಲಿ ಹೆಚ್ಚಾಗಿ ಎಲೆಗಳನ್ನು ತಿಂದು ನಾಶ ಮಾಡ್ತದೆ. ಮತ್ತು ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಮುಖ್ಯವಾಗಿ ಗುಲಾಬಿ ಗಿಡದ ಎಲೆಗಳನ್ನು ಇದು ಅತಿ ಹೆಚ್ಚಾಗಿ ಹಾನಿ ಮಾಡುತ್ತದೆ ಪ್ರೌಢ ಹಂತದಲ್ಲಿ. ಇನ್ನು ಇದರ ಮರಿ ಹುಳದ ಹಂತ, ಸಾಧಾರಣವಾಗಿ ನಮಗೆ ಇದು ಮೇನಿಂದ ಶುರುವಾಗ್ತದೆ, ಮೇಯಿಂದ ಹಿಡ್ಕೊಂಡು ಸೆಪ್ಟೆಂಬರ್ ಕೆಲವು ಸಲ ಅಕ್ಟೋಬರ್ ವರೆಗೆ ಭೂಮಿ ಒಳಗಿತ್ಕೊಂಡು ಬೇರ್ಗಳನ್ನ ತಿಂದು ಇದು ನಾಶ ಮಾಡ್ತದೆ. ಅಂದ್ರೆ ಕೃಷಿ ಬೆಳೆಗಳಿಗೂ ಸಾಕಷ್ಟು ಇದು ಬಹಳಷ್ಟು ಇದು ಮಣ್ಣಿನಲ್ಲಿ ಸೇರ್ಕೊಂಡು ಇದು ತೋಟಗಾರಿಕಾ ಬೆಳೆ ಇದ್ರ ಬೆಳೆ ಅಂತ ಏನು ಲೆಕ್ಕ ಮಾಡೋದಿಲ್ಲ. ಬಟ್ ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಈ ಬೆಳೆಗಳಿಗೆ ವಿಭಾಗ ಮಾಡ್ಕೊಂಡಿದ್ದೀವಿ. ಸಾಧಾರಣವಾಗಿ ಇದೇನ್ ಮಾಡ್ತದೆ, ಗೊಣ್ಣೆ ಹುಳುಗಳು ಅಲ್ಪಾವಧಿ ಬೆಳೆಗಳಲ್ಲಿ ಪ್ರಮುಖವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಆಲೂಗೆಡ್ಡೆ ಅತಿ ಹೆಚ್ಚು ಇದರಿಂದ ನಷ್ಟಕ್ಕೊಳಗಾಗುವಂತ ಬೆಳೆ. ಇನ್ನು ಕೃಷಿ ಬೆಳೆಗಳಾದ ನೆಲೆಗಡಲೆ, ಕಬ್ಬು, ಮೆಕ್ಕೆಜೋಳ ಇವು ಅತಿ ಹೆಚ್ಚು ಹಾನಿಯನ್ನು ಅನುಭವಿಸ್ತಾ ಇರುವಂತದ್ದು. ಇನ್ನು ತೋಟಗಾರಿಕಾ ಬೆಳೆಗಳಲ್ಲಿ ಇತರ ಬೆಳೆಗಳಾದಂತಂದ್ರೆ ಅಡಿಕೆ, ಕಾಫಿ, ಏಲಕ್ಕಿ ಇವು ಅತಿ ಹೆಚ್ಚು ನಷ್ಟವನ್ನು ಅನುಭವಿಸ್ತಾ ಇರುವಂತ ಬೆಳೆಗಳು. ಅಂದ್ರೆ ಸಾಕಷ್ಟು ಬೆಳೆಗಳಲ್ಲಿ ಇದು ತೊಂದರೆಯನ್ನ ಕೊಡ್ತವೆ ಹೇಳ್ಬೋದು. ಖಂಡಿತ, ವಿಶೇಷವಾಗಿ ಬೇರೆಗೆನೆ ತೊಂದರೆ ಕೂಡ ಜಾಸ್ತಿ ಅಂತ. ಹೌದು ಹೌದು, ಯಾಕೆ ಅಂತಂದ್ರೆ ಏಪ್ರಿಲ್ ನಿಂದ ಹಿಡ್ಕೊಂಡು ಜೂನ್ ತಿಂಗಳವರೆಗೆ ಇದು ಭೂಮಿಯಿಂದ ಹೊರಗೆ ಬರ್ತವೆ ದುಂಬಿಗಳು. ಆ ಹೊರಬಂದ ಕಾಲದಲ್ಲಿ ಮೊದಲಿಗೆ ಇವು ಏನ್ ಮಾಡ್ತವೆ, ಸಾಧಾರಣವಾಗಿ ಬೇಸಿಗೆನಲ್ಲಿ ಮೊದಲ ಮಳೆ ಬಂದಂತಹ ಕಾಲದಲ್ಲಿ ಭೂಮಿಯಿಂದ ಹೊರಗೆ ಬರ್ತವೆ. ಅದು ಸಾಯಂಕಾಲ 7-9 ಗಂಟೆ ಒಳಗೆ, ಅದು ಒಂದು ಟೈಮ್ ಬಹಳ ಪೆಕ್ಯುಲಿಯರ್ ಇದು. ಆ ಟೈಮ್ ಸಂಜೆ ಸಾಯಂಕಾಲ 7-9 ಗಂಟೆ ಒಳಗೆ ಹೊರ ಬರ್ತವೆ. ಫಸ್ಟ್ ಹೊರ ಬಂದವೆ ಅದು ಆಸರೆ ಸಸ್ಯಗಳದು. ಪ್ರಮುಖವಾಗಿ ನಾನು ಮೊದಲೇ ತಿಳಿಸಿದ ಹಾಗೆ ಹೊಂಗೆ ಮರ ಅಥವಾ ಬೇವಿನ ಮರ, ಜಾಲಿ ಮರ, ಈ ಮರಗಳ ಹತ್ರ ಫಸ್ಟ್ ಹೋಗಿ ಫಸ್ಟ್ ಸಂಗಾತಿನ ಹರಿಸ್ಕೊಂಡು ಮಿಲನ ಕ್ರಿಯೆಯನ್ನು ಮುಗಿಸ್ಕೋತವೆ. ಅದರ ನಂತರ ಸುಮಾರು 9 ಅಥವಾ 10 ಗಂಟೆಯಿಂದ ಬೆಳಿಗ್ಗೆ ಮುಂಜಾನೆ 3 ಗಂಟೆವರೆಗೆ ಇವು ಎಲೆಗಳನ್ನು ತಿಂತವೆ. ತಿಂದ ನಂತರ ಮತ್ತೆ ಅವು ಮಣ್ಣಿಗೆ ಹೋಗಿ ಸೇರ್ಕೋತವೆ. ಮಣ್ಣಿಗೆ ಹೋಗಿ ಸೇರ್ಕೊಂಡು ಅಲ್ಲಿ ಅಗಲು ಹೊತ್ತಿನಲ್ಲಿ, ಸಾಧಾರಣವಾಗಿ ಅಗಲು ಹೊತ್ತಿನಲ್ಲಿ ಸಣ್ಣ ಸಣ್ಣ ಮಣ್ಣಿನ ಕುಡಿಕೆಗಳು, 2-3 ಮಿಲಿಮೀಟರ್ ದಪ್ಪ ಇರುವಂತಹ ಮಣ್ಣಿನ ಕುಡಿಕೆಗಳನ್ನು ಮಾಡಿಕೊಂಡು ಅದರಲ್ಲಿ ಈ ಒಂದೊಂದು ಕುಡಿಕೆನಲ್ಲಿ ಒಂದೊಂದೇ ಮೊಟ್ಟೆಗಳನ್ನು ಇದು ಇಟ್ಕೊಂಡ್ಬರ್ತವೆ. ಸಾಧಾರಣವಾಗಿ ಇವು 1/2 ಗೇಣು ಆಳದಲ್ಲಿ ಈ ಗುಡ್ಕೆಗಳನ್ನ ಇಟ್ಟು ಮಣ್ಣುಗಳ ಮೊಟ್ಟೆಗಳನ್ನ ಹಿಡ್ತದೆ. ಮತ್ತೆ ಈ ಮೊಟ್ಟೆಗಳು ಕೂಡ ಹೊಡೆಯೋದು ಅಥವಾ ಇದರಿಂದ ಮರಿ ಬರೋದು ಕೂಡ ಬಹಳ ವೈಶಿಷ್ಟ್ಯ. ಅದೇನಪ್ಪಾ ಅಂದ್ರೆ ಮಣ್ಣಿನಲ್ಲಿ ನೀರಿನಂಶದ ಲಭ್ಯತೆ ಮತ್ತೆ ಬೆಳೆಗಳ ಲಭ್ಯತೆ ಇವುಗಳನ್ನ ಆಧರಿಸಿಕೊಂಡು ಸುಮಾರು 8-30 ದಿನಗಳಲ್ಲಿ ನೀರಿನಂಶ ಸಿಗಲಿಲ್ಲ ಅಂತಂದ್ರೆ ಅದು 30 ದಿನಗಳವರೆಗೆ ಮುಂದೂಡುತ್ತದೆ. ನೀರಿನಂಶ ಸಿಕ್ತು, ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ ಅಂತ ಅನ್ಸಿದ್ರೆ 8 ದಿನದಲ್ಲೇ ಇದು ಮರಿ ಹೊಡೆದು ಬರ್ತದೆ. ಹೀಗೆ ಹೊಡೆದು ಬಂದು ಆರಂಭದಲ್ಲಿ 1 ವಾರದವರೆಗೆ ಸಾವಯವ ಪದಾರ್ಥನ ತಿಂತದೆ. ತದನಂತರ ಇದು ಬೆಳೆದ ಬೇರುಗಳನ್ನ ನಾಶ ಮಾಡೋದಕ್ಕೆ ಶುರು ಮಾಡ್ತದೆ. ಆರಂಭದಲ್ಲಿ ಕೇವಲ ಬರೀ ತಂತು ಬೇರುಗಳನ್ನ ತಿನ್ನೋದಕ್ಕೆ ಶುರು, ಸಣ್ಣ ಬೇರುಗಳನ್ನ ಬೆಳೆದಂತೆ ಬೆಳೆದಂತೆ ಇದು ಬೇರೆ ದಪ್ಪ ಬೇರುಗಳನ್ನ ಅಥವಾ ತಾಯಿ ಬೇರನ್ನ ನಾಶ ಮಾಡೋದಕ್ಕೆ ಶುರು ಮಾಡುತ್ತೆ. ಮತ್ತೆ ಬಹಳಷ್ಟು ಸಲ ಈ ನಮ್ಮ ವಾರ್ಷಿಕ ಬೆಳೆಗಳಲ್ಲಿ ಇದರದು ಹಾನಿ ಬಹಳ ತಕ್ಷಣ ನಮಗೆ ಗೋಚರಿಸ್ತದೆ. ಯಾಕೆ ಅಂತಂದ್ರೆ ಅದರಲ್ಲಿ ಬೇರಿನ ಪ್ರಮಾಣ ಸಣ್ಣದಿರ್ತದೆ, ಅತ್ಯಂತ ಸಣ್ಣ ಗಿಡ ಸಣ್ಣದ ಗಿಡ ಆಗಿರೋದ್ರಿಂದ ಅಲ್ಲಿ ಬೇರ್ ನಷ್ಟ ಆಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ನಮ್ಗೆ ಹಳದಿ ಹಾಕ್ತವೆ, ಆರಂಭದಲ್ಲಿ ಪ್ರಾರಂಭ ಆಗುತ್ತೆ, ನಂತರ ಬಾಡ್ತವೆ. ವಿತಿನ್ ನೋ ಟೈಮ್ ನಲ್ಲಿ ನಮಗೆ ಹೊಣಗೋ, ವಾರ 9ನಲ್ಲೇ ಇದು ಹೊಣಗೋಗ್ತದೆ. ವಿಶೇಷವಾಗಿ ನೆಲಗಡಲೆ ನೆಲಗಡಲೆ ಅಥವಾ ಕಬ್ಬು ಇತರ ಬೆಳೆಗಳಲ್ಲಿ ಬಹಳ ಬೇಗ ಇವು ಹೊಣಗೋಗ್ತವೆ. ಆದ್ರೆ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಎಸ್ಪೆಷಲಿ ಮರದಂತ ಬೆಳೆಗಳು, ಅಡಿಕೆ ಈ ತರದ ಬೆಳೆಗಳಲ್ಲಿ ಏನಾಗ್ತದೆ, ಬೇರ್ನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅಲ್ಲಿ ಬಹಳಷ್ಟು ನಮ್ಗೆ ಗೊತ್ತಾಗೋದೇ ಇಲ್ಲ. ಕ್ರಮೇಣವಾಗಿ ಅಲ್ಲಿ ಹಳದಿ ಆಗ್ತದೆ. ಕೆಲವೊಂದ್ಸಲಿ ಹಾನಿ ಪ್ರಮಾಣ ಸ್ವಲ್ಪ ಕಡಿಮೆ ಇತ್ತು ಅಂತಂದ್ರೆ 3-4 ವರ್ಷಗಳವರೆಗೆ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಹೊಸಬರಿಗೆ ಗೊತ್ತಾಗೋದಿಲ್ಲ. ಅನುಭವ ಇರೋರ್ಗಷ್ಟೇ ಇದ್ರ ಬಗ್ಗೆ ಮಾಹಿತಿ ಇರೋರ್ಗಷ್ಟೇ ಇದ್ರದ್ದು ಗೊತ್ತಾಗ್ತದೆ ಹೊರತು ಅದರ್ವೈಸ್ ಗೊತ್ತಾಗೋದಿಲ್ಲ. ವಿಶೇಷವಾಗಿ ಅಡಿಕೆನಲ್ಲಿ ಏನಾಗ್ತದೆ, ಆ ಗೆಣ್ಣುಗಳ ಅಂತರ ಕಡಿಮೆ ಆಗ್ತದೆ. ತುಂಬಾ ಸಣ್ಣ ಸಣ್ಣ ಗೆಣ್ಣುಗಳಾಗ್ತವೆ ಮತ್ತೆ ತುದಿ ಒಣಗ್ತಾ ಹೋಗ್ತದೆ. ಬಾಧೆ ತೀವ್ರ ಆದಂತ ಕಾಲಕ್ಕೆ ಸುಳಿ ಒಣಗೋಗ್ತದೆ. ಇದು ಸಾಧಾರಣವಾಗಿ ಅಡಿಕೆನಲ್ಲಿ ಬಹಳ ಹೆಚ್ಚು ಪ್ರಚಲಿತವಾದಂತ ಪೀಡೆ. ಅದಲ್ಲದೇನೆ ಇದಕ್ಕೆ ಪೆನ್ಸಿಲ್ ಡಿಸೀಸ್ ಅಂತಾನು ಕೂಡ ಕರೀತಾರೆ ರೈತರುಗಳು ಬಹಳಷ್ಟು. ಅವ್ರದೇ ಆದ ಪೆನ್ಸಿಲ್, ಯಾಕೆ ಅಂತಂದ್ರೆ ತುದಿ ಹೋಗ್ತಾ ಹೋಗ್ತಾ ಸಣ್ಣಗಾಗ್ತಾ ಇರೋದ್ರಿಂದ ಅದಕ್ಕೆ ಪೆನ್ಸಿಲ್ ರೋಗ ಅಂತ ಕೂಡ ಸಾಧಾರಣವಾಗಿ ಅವರ ಆಡು ಭಾಷೆನಲ್ಲಿ ಕರೀತಾರೆ. ಮತ್ತೆ ಇವು ಯಾವ್ಯಾವ ಬೆಳೆಗಳನ್ನು ತಿಂತವೆ ಅನ್ನೋದಕ್ಕೆ ಇನ್ನೊಂದು ಇದು ಏನಂತಾರೆ, ನೀರಾವರಿ ಭತ್ತ ಒಂದು ಬಿಟ್ಟು ಬೇರೆ ಎಲ್ಲಾ ಬೆಳೆಗಳನ್ನು ಇದು ತಿಂತವೆ. ಅಂದ್ರೆ ಅಲ್ಲಿ ನೀರ್ ನಿಂತಿರೋದ್ರಿಂದ ಈ ಹುಳುಗಳಿಗೆ ಅಲ್ಲಿ ಚಟುವಟಿಕೆ ಮಾಡಕ್ಕೆ ಸಾಧ್ಯ ಆಗುದಿಲ್ಲ, ಉಸಿರು ಕಟ್ಟಿ ಸತ್ತೋಗ್ತವೆ. ಅದೇ ನಾವು ನಿರ್ವಹಣೆಯಲ್ಲೂ ಕೂಡ ಅದನ್ನು ಹೇಳ್ತೀವಿ, ನೀರಾವರಿ ಇದ್ರೆ ಹೇಗೆ ಈ ಹುಳುಗಳನ್ನ ದೂರ ಇಡಬಹುದು ಅಂತ ಹೇಳಿ ನಂತರ ಹೇಳೋಣ. ಅಂದ್ರೆ ಭತ್ತವನ್ನ ಬಿಟ್ಟು ಉಳಿದೆಲ್ಲ ಬೆಳೆಗಳಿಗೂ, ಭತ್ತ ಅಂತಂದ್ರೆ ನಾವು ಅಪ್ಲ್ಯಾಂಡ್ ರೈಸ್ ಅಂತೇಳಿ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಗಾಲದಲ್ಲಿ ಬಂದಾಗ ನಾಟಿ ಮಾಡ್ತಾರೆ, ತದನಂತರ ಅದು ಒಣ ಬೇಸಾಯದಲ್ಲೇ ಬರ್ತದೆ. ಅಂತ ಬೆಳೆ ಬೆಳೆಗಳನ್ನ ಅವರು ಮುಂದುವರಿಸಿದಾಗ ಅಲ್ಲಿ ಭತ್ತವನ್ನು ಕೂಡ ಹಾಳಿ ಮಾಡ್ತದೆ. ಬಟ್ ನಮ್ಮ ಪ್ರದೇಶದಲ್ಲಿ ನೀರಾವರಿ ಪ್ರದೇಶದಲ್ಲಿ ಎಲ್ಲಿ ನೀರ್ ನಿಂತು ವರ್ಷ ಪೂರ್ತಿ ಅದನ್ನು ಬೆಳೆಸ್ತಾರೆ, ಗದ್ದೆ ಮಾಡಿ ಮಾಡುವಂತದ್ರಲ್ಲಿ ಇದು ಭತ್ತಕ್ಕೆ ಬರೋದಿಲ್ಲ. ಹಾಗಾಗಿ ನೀರಾವರಿ ಭತ್ತ ಬೆಳೆಯೋದು ಇದರ ನಿರ್ವಹಣೆಯ ಒಂದು ಮುಖ್ಯವಾದ ಅಂಶ. ಮತ್ತೆ ಈಚಿನ ದಿನಗಳಲ್ಲಿ ಈಗ ಒಣ ಬೇಸಾಯದಲ್ಲಿ ಭತ್ತ ಬೆಳೆಯೋದು ಅಥವಾ ಡ್ರಮ್ ಸೀಡರ್ ಅಥವಾ ಈ ತರದ ಸಿಸ್ಟಮ್ ಶ್ರೀ ಪದ್ಧತಿ ಇವೆಲ್ಲ ಬರ್ತಾ ಇರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇವುಗಳ ಒಂದು ಈ ಹುಳುಗಳು ಅಲ್ಲೂ ಕೂಡ ದಾಳಿ ಮಾಡುವಂತ ಒಂದು ಸಾಧ್ಯತೆ ಇರ್ತದೆ. ಅಂದ್ರೆ ಇವು ವರ್ಷಕ್ಕೆ ಒಂದೇ ಸಂತತಿ ಅಂತ? ಹೌದು, ವರ್ಷಕ್ಕೆ ಇದು ಒಂದೇ ಒಂದು ಸಂತತಿಯನ್ನ ಮಾಡ್ತದೆ. ಸುಮಾರಾಗಿ ನಮ್ಮ ರಾಜ್ಯದಲ್ಲಿ 15 ಮಿಕ್ಕ ಬಗೆಯ ಪ್ರಭೇದಗಳನ್ನು ನಾವು ಈಗಾಗಲೇ ಗುರುತಿಸಲಾಗಿದೆ. ಇದರಲ್ಲಿ ಬಯಲು ಸೀಮೆನಲ್ಲಿ ಓಲೋಟ್ರೈಕಿಯಾ ಜಾತಿಗೆ ಸೇರಿದಂತ ಹುಳುಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದ್ರೆ, ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಲೂಕೋಪೋಲಿಸ್ ಅನ್ನೋ ಜಾತಿಯ ಹುಳುಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ. ಇವು ಹೆಚ್ಚು ನಷ್ಟವನ್ನು ಉಂಟು ಮಾಡೋದು. ಮತ್ತು ಅದರಲ್ಲೂ ಅಡಿಕೆನಲ್ಲಿ ಎರಡು ಬಗೆಯ ಹುಳುಗಳು ನಮಗೆ ಸಾಧಾರಣವಾಗಿ ಕಂಡು ಬರ್ತದೆ. ಆದ್ರೂ ಸಹ ಲ್ಯೂಕೋಪೋಲಿಸ್, ಯಾಕೆಂದ್ರೆ ಅಡಿಕೆ ಹೆಚ್ಚು ಮಲೆನಾಡಿನ ಪ್ರದೇಶದಲ್ಲೇ ಜಾಸ್ತಿ ಇದೆ. ದಾವಣಗೆರೆಯ ಸ್ವಲ್ಪ ಭಾಗ ಬಿಟ್ಟು ಅಥವಾ ತುಮಕೂರಿನ ಕೆಲವು ಭಾಗಗಳನ್ನು ಬಿಟ್ಟು ಬಹುತೇಕ ಅದು ಮಲೆನಾಡಲ್ಲೇ ಇರೋದ್ರಿಂದ ಅಂತ ಭಾಗದಲ್ಲೆಲ್ಲ ಲ್ಯೂಕೋಪೋಲಿಸ್ನ ಅವಳಿನೇ ಜಾಸ್ತಿ ಇರ್ತದೆ. ಅಂದ್ರೆ ಇವು ಕಪ್ಪು ಮಣ್ಣಲ್ಲಿ ಜಾಸ್ತಿ ಕಂಡು ಬರ್ತವೆ, ಕೆಂಪು ಮಣ್ಣಲ್ಲಿ ಜಾಸ್ತಿ? ಇದು ಕಪ್ಪು ಮಣ್ಣು ಕೆಂಪು ಮಣ್ಣು ಅನ್ನೋದಕ್ಕಿಂತ ಮಣ್ಣಿನಲ್ಲಿ ಕಲ್ಲಿನ ಅಂಶ ಜಾಸ್ತಿ ಇತ್ತು ಅಂದ್ರೆ ಅಂತ ಮಣ್ಣಲ್ಲಿ ಹೂ ಬರೋದಿಲ್ಲ. ಸಾಧಾರಣವಾಗಿ ಮೆಕ್ಕಲು ಮಣ್ಣು ಅಥವಾ ಸಾವಯವ ಪದಾರ್ಥ ಜಾಸ್ತಿ ಇದ್ರೆ, ಎಲ್ಲಿ ಮಣ್ಣಿನ ಕುಡಿಕೆಗಳನ್ನು ಮಾಡೋದಕ್ಕೆ ಇದಕ್ಕೆ ಅನುಕೂಲ ಆಗ್ತದೋ ಅಂತ ಮಣ್ಣಲ್ಲಿ ಇದು ಜಾಸ್ತಿ ಇರ್ತದೆ. ಕೆಂಪು ಮಣ್ಣು, ಕಪ್ಪು ಮಣ್ಣು ಅಥವಾ ಮರಳು ಮಣ್ಣು ಇವು ಅಥವಾ ಗೋಡ್ ಮಣ್ಣು, ಇದಕ್ಕೆ ಬಹಳ ಅನುಕೂಲವಾದ ಅಂತ ಒಂದು ಮಣ್ಣುಗಳು. ಆದ್ರೆ ಎಲ್ಲಿ ಕಲ್ಲಿನ ಅಂಶ ಜಾಸ್ತಿ ಇರುತ್ತೆ ಅಂತ ಒಂದು ಇದರಲ್ಲಿ, ಅಥವಾ ಮಣ್ಣಿನಲ್ಲಿ ಕಲ್ಲಿನ ಪ್ರಮಾಣ ಜಾಸ್ತಿ ಇರ್ತದೋ ಅಂತ ಕಡೆ ಕಲ್ಲುಗಳು ಜಾಸ್ತಿ ಇರೋ ಪ್ರದೇಶದಲ್ಲಿ ಇದು ಸಾಧಾರಣವಾಗಿ ಇದರ ಅವಳಿ ತುಂಬಾ ಕಡಿಮೆ. ಮತ್ತೆ ಗೊಬ್ಬರದ ಹುಳು ಅಂತೀವಲ್ಲ ನಾವು, ಇಲ್ಲ ಗೊಬ್ಬರದ ಹುಳು ಬೇರೆ. ಗೊಬ್ಬರದ ಹುಳು ಸಾಧಾರಣವಾಗಿ ನಮ್ಮ ಗೊಬ್ಬರದಲ್ಲಿ ಅದು ಅನುಕೂಲ ಮಾಡುವಂಥದ್ದು, ಗೊಬ್ಬರವನ್ನು ತಿಂದು ಸಾವಯವ ಪದಾರ್ಥವಾಗಿ ಮಾಡುವಂತ ಒಂದು ಹುಳ. ಬಟ್ ಅದರ ಪ್ರೌಢ ಅಂತ ನಮಗೆ ತೆಂಗಿನಲ್ಲಿ ನಷ್ಟವನ್ನು ಉಂಟು ಮಾಡ್ತದೆ. ಅದೇ ಹುಳ ಬೇರೆ, ಇದೇ ಹುಳ ಬೇರೆ. ದುಂಬಿ ಅದು ಕಪ್ಪು ರೈನೋಸರಸ್ ದುಂಬಿ ಅಂತ ಹೇಳ್ತೀವಿ ಗೊಬ್ಬರದ ಹುಳು. ಅದಕ್ಕೂ ಇದಕ್ಕೂ ಇದಿಲ್ಲ, ಬಟ್ ನೋಡ್ಲಿಕ್ಕೆ ಎರಡು ಒಂದೇ ತರ ಕಾಣಿಸ್ತವೆ. ಬಟ್ ಗಾತ್ರದಲ್ಲಿ ರೈನೋಸರಸ್ ದುಂಬಿ ಅಥವಾ ಗೊಬ್ಬರದ ಹುಳು ತುಂಬಾ ದಪ್ಪ ಇರ್ತದೆ, ಇದು ಅದಕ್ಕಿಂತ ಅರ್ಧದಷ್ಟೇ ಗಾತ್ರ. ಆದ್ರೆ ಇದು ಪ್ರಾರಂಭ ಹಂತದಲ್ಲಿ ಗೊಬ್ಬರ ತಿನ್ನುತ್ತಲ್ವೇ? ಇದು ಫಸ್ಟ್ ಒಂದು ವಾರದಲ್ಲಿ ಸಾವಯವ ಪದಾರ್ಥವನ್ನು ತಿನ್ನುತ್ತೆ, ಆಮೇಲಿಂದ ಇದು ಬೇರ್ ತಿನ್ನೋದಕ್ಕೆ ಪೀಡೆ ಆಗಿ ಕನ್ವರ್ಟ್ ಆಗ್ತದೆ. ಆದ್ರೆ ಅದು ಮರಿ ಹುಳು ಅಂತದಲ್ಲಿ ಅದು ನಮ್ಗೆ ಅನುಕೂಲನೇ ಮಾಡಿಕೊಡ್ತದೆ. ಯಾಕೆಂತಂದ್ರೆ ನಮ್ಮಲ್ಲಿರುವಂತ ಒಂದು ಸಾವಯವ ಅಥವಾ ಸೇಂದ್ರಿಯ ಪದಾರ್ಥವನ್ನ ಅದು ಕರಗಿಸಿ ತಿಂದು ಅದನ್ನ ಮಣ್ಣಿಗೆ ಮಿನರಲೈಸೇಷನ್ ಮಾಡೋದಕ್ಕೆ ಸಹಾಯ ಮಾಡೋದ್ರಿಂದ ಒಂದು ಹಂತದಲ್ಲಿ ಅದು ಅನುಕೂಲ ಮಾಡಿಕೊಟ್ರೆ, ಪ್ರೌಢ ಹಂತದಲ್ಲಿ ನಮ್ಮ ತೆಂಗಿಗೆ ಅದೊಂದು ದೊಡ್ಡ ಶತ್ರುವಾಗಿ ಪರಿಣಮಿಸ್ತದೆ. ಗೊಬ್ಬರದ ಹುಳು ಅಂದ್ರೆ ನಾವು ಇದು ರೈನೋಸರಸ್ ದುಂಬಿ ಅಂತ ಹೇಳ್ತೀವಿ. ಅಂದ್ರೆ ಇವು ಬೆಳೆಗಳಿಗೆ ಅನುಗುಣವಾಗಿ ಬೇರೆ ಜಾತಿಯ ಹುಳುಗಳು ಇವು ತೊಂದರೆ ಕೊಡ್ತವೆ. ಅಂದ್ರೆ ನಮ್ಮ ಕೃಷಿ ಬೆಳೆಗಳಿಗೆ ಬರುವಂತದ್ದೇ ಬೇರೆ, ಮತ್ತೆ ಈ ಅಡಿಕೆ ಅಂತ ಬೆಳೆಗಳಲ್ಲಿ ಬೇರ್ ಸಿಕ್ಕರೆ ಎಲ್ಲಿ ಬೇಕಾದ್ರೂ ಬದುಕ್ತವೆ. ಬಟ್ ಪ್ರದೇಶಗಳನ್ನ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದಾವೆ. ಈಗ ಪೋಲೋಟ್ರೈಕಿಯ ನಮ್ಗೆ ಹೆಚ್ಚು ಬಯಲು ಪ್ರದೇಶದಲ್ಲೇ ಸಿಗ್ತದೆ, ಆದ್ರೂ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಮಲೆನಾಡು ಅಥವಾ ಕರಾವಳಿನಲ್ಲೂ ಸಿಕ್ ಬರ್ತದೆ. ಅದೇ ಲ್ಯೂಕೋಪೋಲಿಸ್ ಅನ್ನೋದು ಹೆಚ್ಚಾಗಿ ಮಲೆನಾಡಿನಲ್ಲೇ ಕಂಡು ಬರುವಂತದ್ದು. ಬಯಲಸೀಮೆನಲ್ಲಿ ಅದ್ರ ಪ್ರಮಾಣ ತುಂಬಾ ಕಡಿಮೆ, ಅತ್ಯಲ್ಪ. ಎಲ್ಲಾದ್ರೂ ಮಲೆನಾಡಿನ ಪಕ್ಕದಲ್ಲಿರುವಂತ ಬಯಲಸೀಮೆಗಳಿಗೆ ಕಂಡು ಬಂದ್ರೆ. ಅಂದ್ರೆ ಈ ಅಡಿಕೆ ಬೆಳೆನಲ್ಲಿ ಇತ್ತೀಚೆಗೆ ಇದು ಸಾಕಷ್ಟು ತೊಂದರೆ ಕೊಡ್ತಾ ಇದೆ. ಅಂದ್ರೆ ಎಲ್ಲ ಹಂತಗಳಲ್ಲೂ ಕಂಡು ಬರುತ್ತೆ ಅಡಿಕೆ ಬೆಳೆ. ಎಲ್ಲ ನಾಟಿ ಮಾಡದಿಂದ ಹಿಡಿದು ನೀವು ನೂರಾರು ವರ್ಷ ಹಳೆಯದಾಗಿರುವಂತ ತೋಟಗಳಲ್ಲೂ ಕೂಡ ಇದರ ಅವಳಿ ಕಂಡು ಬರ್ತಾ ಇದೆ. ಆಮೇಲೆ ಅಂದ್ರೆ ಆಯಸ್ಸೇ ಕಡಿಮೆ ಆಗೋಗ್ಬಿಡುತ್ತೆ ಅದರದ್ದು. ಖಂಡಿತ ಆಯಸ್ಸು ಕಡಿಮೆ ಆಗ್ತದೆ, ಕೆಲವೊಂದ್ಸಲಿ ಇಳುವರಿನೂ ಕಡಿಮೆ ಆಗ್ತದೆ, ಆಯಸ್ಸು ಕಡಿಮೆ ಆಗ್ತದೆ, ಬೆಳವಣಿಗೆ ಕಡಿಮೆ ಆಗ್ತದೆ. ಬಹಳಷ್ಟು ಸಲಿ ಮರಗಳೇ ಬಿದ್ದು ಹೋಗ್ತವೆ, ಯಾಕೆಂದ್ರೆ ಕೆಳಗಡೆ ಬೇರೆ ಇಲ್ಲದೆ ಇರೋದ್ರಿಂದ ತನ್ನಿಂತಾನೇ ಅದು ಆಧಾರ ಇರೋದಿಲ್ಲ. ಅದು ಆಧಾರ ಇಲ್ದಿರೋದು ಯೂಶಲಿ ಇದನ್ನ ಹಾನಿ ಗುರುತಿಸೋದೇ ಹಾಗೆ ನಾವು ಕ್ರಮೇಣವಾಗಿ. ಈಗ ನಾ ಮೊದಲೇ ಹೇಳಿದಂಗೆ ವಾರ್ಷಿಕ ಬೆಳೆಗಳಲ್ಲಿ ಬಹಳ ಬೇಗ ಒಣಗೋಗ್ತವೆ, ಹಳದಿಯಾಗಿ ಬೇಗ ವಾರದಲ್ಲ 20 ಹೋಗ್ತದೆ. ಅಂತ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ, ಕಂಟ್ರೋಲ್ ಮಾಡಬೇಕು ಅಥವಾ ನಿರ್ವಹಣೆ ಮಾಡಬೇಕು ಅನ್ನೋಷ್ಟರೊಳಗೆ ಬೆಳೆ ನಷ್ಟ ಆಗೋಗಿರ್ತದೆ, ಬಹಳ ಹೆಚ್ಚಿನ ನಷ್ಟ ಆಗೋಗ್ತದೆ. ಆದರೆ ಬಹುವಾರ್ಷಿಕ ಬೆಳೆಗಳಲ್ಲಿ ನಮಗೆ ನಿರ್ವಹಣೆ ಮಾಡೋದಕ್ಕೂ ಒಂದು ಅವಕಾಶ ಸಿಗ್ತದೆ. ಯಾಕೆ ಅಂತಂದರೆ ಅದು ಹಳದಿ ಆಗ್ತಾ ಇದ್ದಾಗೆ ಒಂದು ಸ್ವಲ್ಪ ನಾವು ಎಚ್ಚರಿಕೆ ತಗೊಂಡು ನಿರ್ವಹಣೆ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ. ಯಾಕೆಂದರೆ ಅಲ್ಲಿ ಬೆಳೆನ ಸಂಪೂರ್ಣ ನಷ್ಟ ಮಾಡೋದಿಲ್ಲ, ಅಲ್ಲಿ ಇಳುವರಿ ಕಡಿಮೆ ಆಗೋದು, ಬೆಳವಣಿಗೆ ಕುಂಠಿತ ಆಗೋದು, ಇವುಗಳನ್ನು ನೋಡಿಕೊಂಡು ನಾವು ನಿರ್ವಹಣೆ ಸಕಾಲದಲ್ಲಿ ಕ್ರಮಗಳನ್ನು ಕೈಗೊಂಡ್ರೆ ತಕ್ಷಣವಾಗಿ ಇದನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ. ಅಂದರೆ ಈಗ ಇದು ಮಣ್ಣಲ್ಲೇ ಇರೋದ್ರಿಂದ ಇದರ ನಿರ್ವಹಣೆ ಬಹಳ ಕಷ್ಟ ಅಲ್ವೇ? ಆದ್ರೂ ನೈಸರ್ಗಿಕವಾಗಿ ನಮಗೆ ಇದನ್ನ ನಿರ್ವಹಣೆ ಮಾಡಲಿಕ್ಕೆ ಬಹಳ ಸರಳ ವಿಧಾನಗಳಿದ್ದಾವೆ. ಯಾವ್ಯಾವ ಅಂದ್ರೆ? ನಿರ್ವಹಣೆ ಮಾಡೋದಕ್ಕೆ ಬಹಳ ಸರಳ ವಿಧಾನಗಳು ಅಂತಂದ್ರೆ ಮಾಗಿ ಹುಳುಮೆ ಇದಕ್ಕೆ ಬಹಳ ಅತ್ಯಂತ ಪರಿಣಾಮಕಾರಿ ವಿಧಾನ. ಈಗ ಆಳವಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತದೆ, ಯೂಶ್ವಲಿ ಇದ್ರ ಬಯಾಲಜಿ ಹೇಗಿರ್ತದಪ್ಪ ಅಂತಂದ್ರೆ, ಏಪ್ರಿಲ್ ಅಥವಾ ಜೂನ್ ತಿಂಗಳಲ್ಲಿ ಮೊದಲ ಮಳೆ ಬಿದ್ದಾಗ ಆರಂಭವಾದ್ರೆ ನಮಗೆ ತತ್ತಿಯ ಅಥವಾ ಮೊಟ್ಟೆಯ ಒಂದು ಕಾಲಾವಧಿ ಅಂತಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ತಿಂಗಳವರೆಗೂ ಅದು ಮೊಟ್ಟೆ ಹಂತದಲ್ಲಿರ್ತದೆ. ತದನಂತರ 25-35 ದಿನಗಳಲ್ಲಿ ಎರಡು ಹಂತಗಳನ್ನ ಮುಗಿಸ್ತದೆ. ಮೊದಲನೇ ಹಂತ ಮತ್ತೆ ಎರಡನೇ ಹಂತಗಳನ್ನ ತಲಾ 25-35 ಅಂದ್ರೆ ಎರಡು ತಿಂಗಳು ಎರಡು ಹಂತಗಳನ್ನು ಮುಗಿಸ್ತದೆ. ಯೂಶ್ವಲಿ ಎರಡು ಮತ್ತು ಮೂರನೇ ಹಂತದ ಹುಳುಗಳು ನಮಗೆ ಹೆಚ್ಚಿನ ಹಾನಿಯನ್ನು ಮಾಡ್ತದೆ. ಈ ಮೂರನೇ ಹಂತದ ಮರಿ ಹುಳ ಸುಮಾರು 60-300 ದಿನಗಳ ಕಾಲ ಬದುಕ್ತದೆ. ಅದು ಸ್ಪೀಷೀಸ್ ಮೇಲೆ ಅಥವಾ ಯಾವ ಪ್ರಭೇದಕ್ಕೆ ಸೇರಿದ್ದು ಅನ್ನೋದು ಹುಳುಗಳ ಮೇಲೆ ಇದು ಬದಲಾಗ್ತಾ ಹೋಗ್ತದೆ. ಇದರ ಜೊತೆಗೆ ಬೇರಿಗಳ ಅಥವಾ ಬೆಳೆಗಳ ಆಸರೆ ಸಸ್ಯಗಳ ಒಂದು ಬೇರುಗಳ ಲಭ್ಯತೆ ಮತ್ತು ಅಲ್ಲಿನ ನೀರಿನ ಅಂಶ ಇವುಗಳೆಲ್ಲ ಡಿಪೆಂಡ್ ಆಗಿ ಅದರದ್ದು ಲೈಫ್ ಸೈಕಲ್ ಡಿಸೈಡ್ ಆಗ್ತದೆ. ಅದಾದ ನಂತರ ಸುಮಾರು 1 ತಿಂಗಳ ಕಾಲ ಇದು ಕೋಶಾವಸ್ಥೆನ, ಅಗೇನ್ ಮಣ್ಣಿನ ಕುಡಿಕೆಗಳಲ್ಲೇ ಇದು ಕೋಶಾವಸ್ಥೆನ ಹೋಗ್ತದೆ. ಕೋಶಾವಸ್ಥೆ ಮುಗಿದ ಮೇಲೆ ನೆಕ್ಸ್ಟ್ ಏಪ್ರಿಲ್ ಬರೋವರೆಗೂ ಇವು ಮಣ್ಣಲ್ಲೇ ಒಂದು ನಿದ್ರಾವಸ್ಥೆನಲ್ಲಿ ಇರ್ತವೆ. ಈ ನಿದ್ರಾವಸ್ಥೆನಲ್ಲಿರುವಂತಹ ಸಂದರ್ಭದಲ್ಲಿ ಇವುಗಳಲ್ಲಿ ಒಳಗಡೆ ದೈಹಿಕವಾಗಿ ಸಂತಾನೋತ್ಪತ್ತಿ ವ್ಯವಸ್ಥೆ ಬೆಳವಣಿಗೆ ಆಗ್ತದೆ. ಸುಪ್ತಾವಸ್ಥೆಗೆ ಪ್ರೌಢ ಹಂತ ಬಂದ್ರೂ ಸಹ ಅದಕ್ಕೆ ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವಂತ ಶಕ್ತಿ ಬಂದಿರೋದಿಲ್ಲ. ಅದಕ್ಕೇನೆ ಅದು ಆ ನಿದ್ರಾವಸ್ಥೆನಲ್ಲಿ ಆ ಬೆಳವಣಿಗೆ ಆಗೋದಕ್ಕೋಸ್ಕರ ಕಾಯ್ತಾ ಇರ್ತದೆ. ಅದಕ್ಕೋಸ್ಕರನೇ ಜನವರಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಮಳೆ ಬಿದ್ರೂ ಸಹ ಸಾಧಾರಣವಾಗಿ ಇವು ಹೊರಗೆ ಬರೋದಿಲ್ಲ. ಬೈ ಚಾನ್ಸ್ ಹೊರ ಬಂದ್ರೂ ಅಂತ ಮರಿಗಳಿಂದ ನಮಗೆ ಮೊಟ್ಟೆ ಬರೋದಿಲ್ಲ. ಮೊಟ್ಟೆ ಬಂದ್ರೂ ಅವು ಮರಿಯಾಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದು ಫಲೋತ್ಪತ್ತಿ ಆಗಿರೋದಿಲ್ಲ. ಅಂದ್ರೆ ಗಂಡು ಮತ್ತು ಹೆಣ್ಣು ಮಿಲನ ಕ್ರಿಯೆ ಆಗೋದಕ್ಕೂ ಸಾಧ್ಯ ಇಲ್ಲ ಬಹಳಷ್ಟು ಸಲ. ಬೈ ಚಾನ್ಸ್ ಮಿಲನ ಕ್ರಿಯೆ ಮಾಡಿದ್ರು ಸಹ ಅಂತ ಮೊಟ್ಟೆಗಳಿಂದ ಮರಿಗಳು ಬರುವಂತ ಸಾಧ್ಯತೆ ತುಂಬಾ ಕಡಿಮೆ. ಈ ಪ್ರೌಢ ದುಂಬಿಗಳನ್ನು ಗುರುತಿಸೋದು ಹೇಗೆ ಅಂತೀರಿ? ಈ ಪ್ರೌಢ ದುಂಬಿಗಳು ಚಟುವಟಿಕೆ ಇದೆಯಾ ಇಲ್ವಾ ಅನ್ನೋದು ಗುರುತಿಸೋದು ಹೇಗೆ ಅಂತಂದ್ರೆ, ಮೊದಲು ಬೆಳೆ ಬಿದ್ದ ನಂತರ ನಾವು ಇದರ ಆಸರೆ ಸಸ್ಯಗಳಾದ ಬೇವಿನ ಮರ, ಜಾಲಿ ಮರ ಇವುಗಳನ್ನ ನೋಡಿದಾಗ ಅವುಗಳ ಎಲೆಗಳ ನಷ್ಟ ಆಗಿರ್ತದೆ, ಒಂದು ಗಣನೀಯ ಪ್ರಮಾಣದಲ್ಲಿ ನಷ್ಟ ಆಗಿರ್ತದೆ. ಎರಡನೇದು ಭೂಮಿ ಕೆಳಗೆ ಅದರದ್ದು ಹಿಕ್ಕೆಗಳು ಕಾಣಿಸ್ತದೆ. ಅದಲ್ಲದೇನೆ ಮೂರನೇದು ಅತ್ಯಂತ ಪ್ರಮುಖ ಸ್ವಲ್ಪ ಕಷ್ಟವಾದದ್ದಂದ್ರೆ, ಭೂಮಿ ಮೇಲೆ ನೋಡಿದಾಗ ಒಂದು ಕಿರುಬೆರಳು ಗಾತ್ರದ ಸಣ್ಣ ಸಣ್ಣ ರಂಧ್ರಗಳು ಕಾಣಿಸ್ತವೆ. ಆ ರಂಧ್ರಗಳಿಂದ ಅವು ಹೊರಗೆ ಬಂದಿರ್ತವೆ. ಅವುಗಳು ಇತ್ತು ಅಂತಂದ್ರೆ ನಮ್ಮ ಪ್ರದೇಶದಲ್ಲಿ ದುಂಬಿಗಳು ಹೊರಗೆ ಬಂದಿದ್ದಾವೆ ಅನ್ನೋದನ್ನ ನಾವು ಖಾತ್ರಿ ಮಾಡ್ಕೋಬಹುದು. ಈ ಒಂದು ಇದರಿಂದಾಗಿ ನಾವು ಮಾಗಿ ಹುಳುಮೆನ ಮಾಡೋದ್ರಿಂದ ಆ ಸುಪ್ತಾವಸ್ಥೆನಲ್ಲಿರುವಂತ ಒಂದು ಹುಳುಗಳನ್ನ ಕುಡಿಕೆಗಳನ್ನೆಲ್ಲ ಹೊರಗಡೆ ಹೊಡಿಬಹುದು. ನೇಗ್ಲು ಹೊಡಿತಾ ಇದ್ದಾಗ ಇದಾಗ್ತದೆ, ಇಲ್ಲ ಅಂತಂದ್ರೆ ಬಿಸಿಲಿಗೆ ಇದು ಹೊಡೆದೋಗ್ತದೆ. ಅದು ಹೆಚ್ಚಾಗಿ ನೀವು ಸಾಧಾರಣವಾಗಿ ಮಾಗಿ ಹುಳುಮೆ ಮಾಡಬೇಕಾದ್ರೆ ಕಾಗೆಗಳು ಅಥವಾ ಮೈನಾ ಹೆಚ್ಚಾಗಿ ನಮ್ಮ ಹೊಲಗಳಲ್ಲಿ ಪಕ್ಷಿಗಳು ಬರ್ತವೆ. ಇದರಲ್ಲೂ ಕಾಗೆ ಮತ್ತು ಮೈನಾ ಇವುಗಳನ್ನ ಬಹಳ ಇಷ್ಟಪಟ್ಟು ತಿನ್ನುವಂಥದ್ದು. ಇದ್ರ ಜೊತೆಗೆ ಕಪ್ಪೆಗಳು ಸಹ ಇವುಗಳನ್ನ ಬಹಳ ಹೆಚ್ಚಾಗಿ ತಿನ್ನೋದ್ರಿಂದ ನೈಸರ್ಗಿಕ ನಿರ್ವಹಣೆಯಲ್ಲಿ ಬಹಳ ಸಹಕಾರಿಯಾಗ್ತಾ ಇರ್ತವೆ. ಇದಲ್ಲದೆ ಈ ಗೊಣ್ಣೆ ಹುಳು ಪೀಡಿತ ಪ್ರದೇಶಗಳಲ್ಲಿ ಮೊದಲ ನಿರ್ವಹಣೆ ಕ್ರಮಗಳು ಹೇಗೆ ತಗೋಬೇಕಪ್ಪ ಅಂದ್ರೆ, ಮೊದಲ ಉತ್ತಮ ಮಳೆ ಬಿದ್ದ ಕಾಲದಲ್ಲಿ, ಈಗ ಸಣ್ಣ ಮಳೆ ಅಂದ್ರೆ 10 ಮಿಲಿಮೀಟರ್ಗಿಂತ ಕಡಿಮೆ ಅಥವಾ 1 ಸೆಂಟಿಮೀಟರ್ಗಿಂತ ಕಡಿಮೆ ಬಿದ್ದರೆ ಸಾಧಾರಣವಾಗಿ ಅಂತ ಮಳೆಗೆ ಇವು ಎದ್ದು ಬರೋದಿಲ್ಲ. ಕನಿಷ್ಠ ಒಂದು ಹದ ಮಳೆ ಬಿದ್ರಷ್ಟೇ ಇಲ್ಲಿಂದ ಭೂಮಿಯಿಂದ ಹೊರಗಡೆ ಬರೋಕೆ ಅನುಕೂಲ ಆಗ್ತದೆ. ಯಾಕೆಂದ್ರೆ ಅವು ಈ ಕೋಶಗಳು ಸಾಧಾರಣವಾಗಿ 1 ಅಡಿ ಆಳದವರೆಗೂ ಇರ್ತವೆ. 18 ಸೆಂಟಿಮೀಟರ್ನಿಂದ 30 ಸೆಂಟಿಮೀಟರ್ ಆಳದಲ್ಲಿ ಇರ್ತವೆ. ಅಲ್ಲಿವರೆಗೂ ನೀರು ತೊಯ್ದ್ರಷ್ಟೇ ಅದು ಮೇಲಕ್ಕೆ ಬರುತ್ತೆ. ತಳ್ಕೊಂಡು ಬರ್ಬೇಕು, ತಳ್ಕೊಂಡು ಹೊರಗೆ ಹೊರಗೆ ಬರ್ಬೇಕು, ಹಸಿ ಆಗ್ಬೇಕು, ಹಸಿ ಆಗ್ಬೇಕು ಅಂತ ಒಂದು ವ್ಯವಸ್ಥೆ ಇರೋದ್ರಿಂದ ಇದು ಅದು ಬರೀ ವ್ಯವಸ್ಥೆ ನೀರು. ಈಗ ನಾವು ನೀರು ಸಿಕ್ಬಿಟ್ರೆ ಬರೋದಿಲ್ಲ, ಮೇಲ್ಗಡೆ ವಾತಾವರಣದಲ್ಲಿ ಹ್ಯುಮಿಡಿಟಿ ಅಥವಾ ಆರ್ದ್ರತೆ ಇರಬೇಕು, ಆಗಿದ್ರಷ್ಟೇ ಅದು ಬರ್ತದೆ. ಬಹಳಷ್ಟು ನಮಗಿಂತ ಬಹಳ ಬುದ್ಧಿವಂತ ಇವರು, ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋ ತಿಳ್ಕೊಳ್ಳುವಂತ ಶಕ್ತಿ ಇರುವಂತ ಹುಳ ಇದು. ಈಗ ನೀರಾವರಿ ವ್ಯವಸ್ಥೆನಲ್ಲಿ ಇದ್ದಾಗ್ಲೂ ಸಹ ನಾವು ನೀರು ಹಾಯಿಸ್ತಾ ಇದ್ರು ಅದು ಬರೋದಿಲ್ಲ. ಅಥವಾ ಈಗ ನಮ್ಮ ಸ್ಟೇಡಿಯಂಗಳಲ್ಲಿ ಲಾನ್ಗಳು ಇರ್ತವೆ, ಅಂತ ಕಡೆ ನಾವು ನೀರು ಕೊಟ್ರು ಸಹ ಅದು ಹೊರಗೆ ಬರೋದಿಲ್ಲ. ಮಳೆ ಬಿದ್ದರಷ್ಟೇ ಬರ್ತದೆ. ಪ್ರತಿದಿನ ನೀರು ಹಾಕಿದ್ರು ಸ್ವಾಭಾವಿಕವಾಗಿ ಮಳೆ ಬೀಳಬೇಕು. ಆ ಮಳೆನೂ ಕೂಡ ವಾತಾವರಣದಲ್ಲಿ ಒಂದು ಆರ್ದ್ರತೆಯನ್ನ ಸೃಷ್ಟಿ ಮಾಡಿದ್ರಷ್ಟೇ. ಅಂತ ಸಂದರ್ಭದಲ್ಲಿ ಅವು ಸಂಜೆ ಎಷ್ಟೊತ್ತಿಂದ ಬರ್ತವೆ? ಸಾಯಂಕಾಲ 7-9 ಗಂಟೆ ಸಮಯವನ್ನು ಬಹಳ ಪರ್ಫೆಕ್ಟ್ ಆಗಿ ನಿಗದಿ ಮಾಡ್ಕೊಂಡಿದ್ದಾವೆ. ನಿಸರ್ಗದ ಮುಂದೆ ಬೇರೆ ಲೆಕ್ಕಾಚಾರಗಳು ಇಲ್ಲ, ಏರುಪೇರು ಇಲ್ವೇ ಇಲ್ಲ. ಸಾಯಂಕಾಲ 7:30-7:30 ಒಳಗೆ ಮ್ಯಾಕ್ಸಿಮಮ್, ಅದರಲ್ಲೂ ಮ್ಯಾಕ್ಸಿಮಮ್ 7-7:30 90% ಬಂದ್ಬಿಡ್ತಾರೆ. ಯಾಕಂದ್ರೆ ಚೆನ್ನಾಗಿ ಮಳೆ ಆದ ಮರುದಿನ ರಾತ್ರಿ ನಾವು ಕೂಡ ನೋಡಬಹುದು ಕಂದು ಬಣ್ಣದ ಹುಳುಗಳು ಬಿದ್ದು ಅಲ್ಲಿ ಓಡಾಡ್ತಾ ಮನೆ ಮನೆಗೆಲ್ಲ ಬಂದಿರ್ತವೆ. ಬಹಳಷ್ಟು ಸಲ ಮನೆಗಳಿಗೆಲ್ಲ ಮನೆ ಎಲ್ಲಿ ಬೆಳಕಿರ್ತವೋ ಅಲ್ಲೆಲ್ಲ ಬಂದಿರ್ತವೆ. ಈ ಒಂದು ಅಂಶನೇ ಉಪಯೋಗಿಸಿಕೊಂಡು ಇವು ಬೆಳಕಿಗೂ ಕೂಡ ಆಕರ್ಷಿತವಾಗ್ತವೆ. ಹಾಗಾಗಿ ಮೊದಲು ಮಳೆ ಬಿದ್ದ ನಂತರ ಬಯಲು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಅನುಕೂಲ ಇದೆಯೋ ಅಂತ ಕಡೆ ಬೆಳಕಿನ ಬಲೆಗಳನ್ನ, ಇವತ್ತಿನ ದಿನಗಳಲ್ಲಿ ಈವನ್ ಸೋಲಾರ್ ಲೈಟ್ ಟ್ರ್ಯಾಪ್ಗಳು ಸಹ ಬಂದಿದ್ದಾವೆ, ಇಲ್ಲಾಂದ್ರೆ ಪೆಟ್ರೋಮ್ಯಾಕ್ಸ್ಗಳು ಅಥವಾ ಯಾವ್ದಾದ್ರು ಕಟ್ಟಿಗೆಗಳನ್ನು ಹಾಕಿ ಒಂದ್ 2-3 ತಾಸು ರಾತ್ರಿ 10 ಗಂಟೆವರೆಗೂ ಬೆಂಕಿ ಇಟ್ಟರು ಸಹ ಆ ಬೆಂಕಿಗೆ ತಾವೇ ಬಂದು ಆತ್ಮಾಹುತಿ ಮಾಡ್ಕೋತಾವು. ಇದು ಒಂದು ಬಹಳ ಸರಳವಾದ ವಿಧಾನ. ಇದಲ್ದೇನೆ ಇವುಗಳ ಆಸರೆ ಸಸ್ಯಗಳ ಹತ್ರ ಹೋಗಿರ್ತವೆ, ಅಲ್ಲಿ ಎಲೆ ತಿಂತಾ ಇರ್ತವೆ. ಅಂತ ಮರಗಳ ಕೆಳಗೆ ನಾವು ಒಂದ್ ಸ್ವಲ್ಪ ಹೊಗೆ ಹಾಕಿ ಅಥವಾ ಬೆಂಕಿ ಹಾಕಿ ಅಲ್ಲಾಡ್ಸೋದು, ಮರಗಳನ್ನ ಹಳ್ಳಾಡಿಸಿ ಆ ದುಂಬಿಗಳನ್ನ ಸಂಗ್ರಹಿಸಿಕೊಳ್ಳೋದು ಬಹಳ ಪರಿಣಾಮಕಾರಿಯಾದಂತಹ ವಿಧಾನ. ಈ ಒಂದು ಪದ್ಧತಿನ ಸುಮಾರು 1970ರ ದಶಕದಲ್ಲಿ ಡಾಕ್ಟರ್ ಜಿ ಕೆ ವೀರೇಶ್ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ನಮ್ಮ ಕಬ್ಬು ಬೆಳೆಯುವಂತ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಾದಂತ ಮಂಡ್ಯದ ಪಾಂಡವಪುರದಲ್ಲಿ, ಚಾಮರಾಜನಗರದಲ್ಲಿ, ಮೈಸೂರಿನಲ್ಲಿ, ಮತ್ತೆ ಕಾಫಿ ತೋಟಗಳಲ್ಲಿ ಹಲವಾರು, ಕಾಫಿ ಕೊಡಗು ಮತ್ತೆ ಚಿಕ್ಕಮಗಳೂರು ಸಕಲೇಶಪುರದ ಕಾಫಿ ತೋಟಗಳಲ್ಲಿ, ನಮ್ಮ ಕೋಲಾರದಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ ಇವನ್ನ ಎಲ್ಲೆಲ್ಲಿ ಇದ್ರ ಬಾಧೆ ಜಾಸ್ತಿ ಇತ್ತು ಬಹಳ ಹಿಂದೆನೆ ಮಾಡಿ ಸುಮಾರು 1000-ಲಕ್ಷಾಂತರ ಸಂಖ್ಯೆಗಳಲ್ಲಿ ಮಾಡಿ ಒಂದು ಮಾದರಿನ ಮಾಡಿಕೊಟ್ಟಿದ್ದಾರೆ. ಇದೇ ಒಂದು ಮಾದರಿನಲ್ಲಿ ಇದೇ ವರ್ಷ ಉತ್ತರ ಭಾರತದ ಅಸ್ಸಾಂ ರಾಜ್ಯದಲ್ಲಿ ಒಂದು ನದಿ ಪ್ರದೇಶದ ಒಂದು ಹಳ್ಳಿ, ಮಜಲಿ ನದಿ ದ್ವೀಪ ಅಂತ ಹೇಳ್ತಾರೆ ಆ ಒಂದು ಹಳ್ಳಿನಲ್ಲಿ, ಅದು ನದಿಯಿಂದ ಸುತ್ತುವರೆದು ಒಂದು ದ್ವೀಪ ಆಗಿದೆ. ಆ ಒಂದು ಹಳ್ಳಿನಲ್ಲಿ ಮಹರಿಚುಕ್ ಅಂತ ಹೇಳಿ ಆ ಹಳ್ಳಿ, ಸುಮಾರು 100 ಜನ ರೈತರು ಅಲ್ಲಿಯ ಅಸ್ಸಾಂ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಾದಲ್ ಭಟ್ಟಾಚಾರ್ಯ ಅವರ ನೇತೃತ್ವದಲ್ಲಿ ಸುಮಾರು 100 ಜನ ರೈತರು ಸೇರಿಕೊಂಡು ಸುಮಾರು 73,700 ದುಂಬಿಗಳನ್ನು ಸಂಗ್ರಹಿಸಿ ನಾಶಪಡಿಸಿದ್ದಾರೆ. ಇದು ಒಂದು ಇತ್ತೀಚಿನ ದಿನಗಳಲ್ಲಿ ಆದಂತ ಒಂದು ಒಳ್ಳೆ ಬೆಳವಣಿಗೆ, ಮತ್ತೆ ಇದೊಂದು ರಾಷ್ಟ್ರೀಯ ದಾಖಲೆಯಾಗಿಯೂ ಕೂಡ ದಾಖಲಾಗಿದೆ. ಮತ್ತೆ ಅದೇ ದುಂಬಿಗಳನ್ನು ಅವರು ಹೇಗೆ ಆಹಾರವಾಗಿ ಉಪಯೋಗಿಸಬಹುದು ಮನುಷ್ಯನಿಗೆ ಅನ್ನೋದು ಕೂಡ ಅದ್ ಮಾಡಿದ್ರು, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನು ಈ ನಿರ್ವಹಣೆಗೆ ನಾನು ಆಗ್ಲೇ ಹೇಳ್ದಂಗೆ ಈ ಅಡಲ್ಟ್ ಕಲೆಕ್ಷನ್ ಅಥವಾ ದುಂಬಿಗಳನ್ನು ಸಂಗ್ರಹ ಮಾಡೋದು ಅತ್ಯಂತ ಮಹತ್ತರವಾದಂತ ಕೆಲಸ ಮಾಡುತ್ತೆ. ಯಾಕೆಂತಂದ್ರೆ ಅವು ಮುಂದಿನ ಸಂತತಿ ಮೊಟ್ಟೆ ಇಡೋದನ್ನೇ ನಾವು ನಿರ್ವಹಣೆ ಮಾಡಿಬಿಡ್ತೀವಿ. ಅದನ್ನ ಬಿಟ್ರೆ ಮಳೆ ಬಿದ್ದಂತ ಕಾಲದಲ್ಲಿ ಅಥವಾ ನಾವು ಬೆಳೆ ಆರಂಭ ಮಾಡುವಂತ ಸಂದರ್ಭದಲ್ಲಿ ಇವುಗಳಿಗೆ ಜೈವಿಕ ಕೀಟನಾಶಕಗಳು ಲಭ್ಯ ಇದಾವೆ. ಒಂದು ಮೆಟ್ರೈಸಿಯಂ ಅನೆಸೋಪ್ಲಿ ಅನ್ನೋ ಒಂದು ಶಿಲೀಂಧ್ರ, ಅದೇ ರೀತಿ ಬಿವೇರಿಯಾ ಬಸ್ಯಾನ ಅಂತ ಇನ್ನೊಂದು ಶಿಲೀಂಧ್ರ. ಅದ್ರ ಜೊತೆಗೆ ಈಚೆಗೆ ನಮ್ಮ ರಾಷ್ಟ್ರೀಯ ಪೀಡೆ ನಿರ್ವಹಣಾ ಸಂಸ್ಥೆಯವರು ಅಭಿವೃದ್ಧಿಪಡಿಸಿರುವಂತ ಒಂದು ಜಂತುಗಳು ಪೀಡನಾಶಕ ಇದೆ. ಇವುಗಳನ್ನ ನಾವು ಸುಮಾರು ಕೊಟ್ಟಿಗೆ ಗೊಬ್ಬರದಲ್ಲಿ ಅಥವಾ ಹನಿ ನೀರಾವರಿ ಪದ್ಧತಿನಲ್ಲಿ ಅಥವಾ ಸಾದಾ ನಮ್ಮ ಸಾಂಪ್ರದಾಯಿಕ ನೀರಾವರಿನಲ್ಲಿ ನೀರಿನ ಜೊತೆನೂ ಸಹ ನಾವು ಹರಿ ಬಿಟ್ಬಿಡ್ಬಹುದು. ಮೊದಲ ಮಳೆ ಅಥವಾ ಬೆಳೆ ಇಡುವಂತ ಸಂದರ್ಭದಲ್ಲೇ ಹಾಕ್ಬಿಡ್ಬಹುದು. ಕಳೆದ ವರ್ಷ ಏನಾದರೂ ನಮಗೆ ಇದರ ಹಾವಳಿ ಜಾಸ್ತಿ ಇತ್ತು ಅಂದ್ರೆ ಮತ್ತೆ ಒಂದು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೊಮ್ಮೆ ಇದನ್ನ 2 ಎರಡು ಬಾರಿ ಉಪಯೋಗಿಸೋದ್ರಿಂದ ಸಂಪೂರ್ಣವಾಗಿ ಇದರ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಸಾಮೂಹಿಕವಾಗಿ ನಿರ್ವಹಣೆ ಮಾಡಬೇಕು. ಇದು ಏನೇ ಕ್ರಮಗಳನ್ನು ನಾವು ಕೈಗೊಂಡ್ರು ಸಾಮೂಹಿಕವಾಗಿ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಇವು ಬಯಲು ಸೀಮೆನಲ್ಲೆಲ್ಲ ಹರಡ್ಕೊಂಡಿರ್ತವೆ. ಯಾವ ರೀತಿ ಮಾಡೋದು ಅನ್ನೋದಷ್ಟೇ ಸ್ವಲ್ಪ ಶ್ರಮ, ಆದ್ರೆ ಅವಕಾಶ ಇದೆ. ಒಂದು ಏನು, ನಿಮ್ಮಲ್ಲಿ ನೀರಿನ ಲಭ್ಯತೆ ಇದ್ರೆ ಕನಿಷ್ಠ ಒಂದು ವಾರ ನೀರು ನಿಲ್ಲಿಸೋದ್ರಿಂದ ಇವುಗಳ ಹಂತೆಗಳನ್ನು ನಾವು ನಾಶ ಮಾಡಬಹುದು. ಮೊಟ್ಟೆಗಳಾಗಲಿ ಅಥವಾ ಮರಿಗಳಾಗಲಿ ಇವುಗಳನ್ನು ನಾಶ ಮಾಡಬಹುದು. ಅಥವಾ ಕೆಲವೊಂದ್ಸಲಿ ದುಂಬಿಗಳು ಕೂಡ ಒಳಗಿದ್ರೆ ನಾಶ ಆಗ್ತವೆ. ಲಭ್ಯತೆ ಇತ್ತು ಅಂತಂದ್ರೆ ನೀರಾವರಿ ಭತ್ತವನ್ನು ಬೆಳೆಯೋದ್ರಿಂದ ಇದನ್ನು ನಿರ್ವಹಣೆ ಮಾಡಬಹುದು. ಮತ್ತೆ ಇನ್ನೂ ಒಂದು ಇದೇನಿದೆ ಅಂತಂದ್ರೆ ಹಂದಿಗಳು ಸಹ ಇವುಗಳನ್ನ ಬಹಳ ಇಷ್ಟಪಟ್ಟು ತಿಂತವೆ. ಮುಖ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ನಂತರ ಇದು, ಯಾಕೆಂತಂದ್ರೆ ಅದು ಗಾತ್ರ ಜಾಸ್ತಿ ಇರೋದ್ರಿಂದ ಬಹಳ ಚೆನ್ನಾಗಿ ಸಿಗ್ತವೆ. ಸಾಧಾರಣವಾಗಿ 3-4 ಹಂದಿಗಳನ್ನ ಒಂದು ವಾರದಲ್ಲಿ ಒಂದು ಎಕರೆಗೆ ಬಿಟ್ರೆ ಒಂದು ವಾರದ ಸಮಯದಲ್ಲೇ ಇವು ಸಂಪೂರ್ಣವಾಗಿ ಒಳಗಿರುವಂತ ಎಲ್ಲಾ ಹುಳುಗಳನ್ನ ತಿಂದು ನಾಶ ಮಾಡ್ತವೆ. ಬಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಯಾವುದೇ ಬೆಳೆಗಳಿರಬಾರದು. ತೋಟದ ಬೆಳೆಗಳಲ್ಲಿ ಒಂದು ಪ್ರಯತ್ನ ಮಾಡಿ ನೋಡಬಹುದು, ಯಾಕೆಂದ್ರೆ ಅಲ್ಲಿ ಬೇರುಗಳು ಹಾಳವಾಗಿರ್ತವೆ. ಈ ಹಂದಿಗಳು ಇದು ಮಾಡೋದ್ರಿಂದ ಸಾಧಾರಣವಾಗಿ ಅವಕ್ಕೆ ತೊಂದರೆ ಆಗೋದಿಲ್ಲ. ಆದ್ರೂ ಹಂದಿಗಳನ್ನು ಬಿಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬೇರುಗಳಿಗೆ ಅವು ತೊಂದರೆ ಮಾಡೋದ್ರಿಂದ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಯಾವುದೇ ಕ್ರಮ ಕೈಗೊಂಡ್ರು ಸಾಮೂಹಿಕವಾಗಿ ಮಾಡಿದ್ರಷ್ಟೇ ನಮಗೆ ಒಳ್ಳೆ ಫಲ ಸಿಗುತ್ತೆ. ಇಲ್ಲ ಅಂದ್ರೆ ಗೊಣ್ಣೆ ಹುಳು ನಿರ್ವಹಣೆ ಕಷ್ಟ ಸಾಧ್ಯನೆ. ರೈತ ಬಾಂಧವರೇ, ತಮಗೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಗೊಣ್ಣೆ ಹುಳುವಿನ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಜಿ ಕೆ ರಾಮೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೇಗಿದೆ? 9483532730. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9483532730. ತುಂಬ ಸಂತೋಷ ಡಾಕ್ಟರ್ ರಾಮೇಗೌಡ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಗೊಣ್ಣೆ ಹುಳುಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತೋಟಗಾರಿಕೆ ಬೆಳೆಗಳಲ್ಲಿ ಬೇರು ಹುಳು ನಿರ್ವಹಣೆ ಕುರಿತು ಡಾಕ್ಟರ್ ಜಿ ಕೆ ರಾಮೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದೀಗ ಜನಪದ ಗೀತೆ. ಅಡಿದವರ ಮನವಾಬಲ್ಲೆ, ನೀಡಿದವರ ನಿಜವಾಬಲ್ಲೆ, ಸಿದ್ದಯ್ಯ ಸ್ವಾಮಿ ಬಲ್ಲೆ, ಕಂಡಾಯದ ಒಡೆಯ ಆ ಗುರುಲಿಂಗಯ್ಯ ದಯ ಮಾಡೋ, ಮಡಿಕೇರಿ ತಾಲೂಕು ಮಡಿಕೇರಿ